ಗೆಹ್ಲೋಟ್. ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಬೆಂಗಳೂರಿನಲ್ಲಿ ನಾಳೆ ಬಿಜೆಪಿ ಅಹೋರಾತ್ರಿ ಧರಣಿ. ವೇವ್ಸ್ ಶೃಂಗಸಭೆ, ಕ್ರಿಯೇಟ್ ಇನ್ ಇಂಡಿಯಾ ಚಾಲೆಂಜ್ನಲ್ಲಿ 750ಕ್ಕೂ ಹೆಚ್ಚು ಅಂತಿಮ ಸ್ಪರ್ಧಿಗಳು ಆಯ್ಕೆ. ಐಪಿಎಲ್ ಪಂದ್ಯ ಹಿನ್ನೆಲೆ ಬೆಂಗಳೂರಿನಲ್ಲಿ ನಾಳೆ ಮೆಟ್ರೋ ರೈಲು ಸೇವೆ ರಾತ್ರಿ 12:30ರವರೆಗೆ ವಿಸ್ತರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಆತ್ಮರೆ, ಈಗ ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ರೈತ ಬಾಂಧವರ ಕಾರ್ಯಕ್ರಮ. ರಾಜ್ಯದ ಆಹಾರ ಮಾರಾಟಗಾರರಲ್ಲಿ ಒಂದು ಮನವಿ. ಸಾರ್ವಜನಿಕರಿಗೆ ಸುರಕ್ಷಿತ ಮತ್ತು ಪೌಷ್ಟಿಕಾಂಶ ಭರಿತ ಆಹಾರವನ್ನು ಒದಗಿಸುವ ಉದ್ದೇಶದಿಂದ ಈಟ್ ರೈಟ್ ಇಂಡಿಯಾ ಅಭಿಯಾನದಡಿ ಈಟ್ ಹೆಲ್ತಿ, ಈಟ್ ಸೇಫ್ ಮತ್ತು ಈಟ್ ಸಸ್ಟೈನಬಲ್ ಅಂಶಗಳ ಕುರಿತಂತೆ ಜಾಗೃತಿ ಮೂಡಿಸಲಾಗುತ್ತಿದೆ. ಜನಸಾಮಾನ್ಯರು ಹೆಚ್ಚಾಗಿ ಸೇರುವಂತಹ ಪೂಜಾ ಸ್ಥಳಗಳು, ಬೀದಿಬದಿ ಆಹಾರ ಮಳಿಗೆಗಳು, ಶಾಲೆ, ಶಿಕ್ಷಣ ಸಂಸ್ಥೆಗಳು, ಮಾರುಕಟ್ಟೆ, ರೈಲು ನಿಲ್ದಾಣ ಹಾಗೂ ಸುತ್ತಮುತ್ತಲ ಆಹಾರ ಮಾರಾಟಗಾರರಿಗೆ ಫಾಸ್ಟ್ಯಾಗ್ ತರಬೇತಿ ನೀಡಿ ಪ್ರಮಾಣ ಪತ್ರ ನವೀಕರಣ ಮಾಡಿಕೊಡಲಾಗುತ್ತದೆ. ಸಂಪರ್ಕಿಸಿ 0800-322-7005. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಔಷಧಾಡಳಿತ. ತಜ್ಞವಾಣಿ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ವಿಧಾನದಲ್ಲಿ ಸೂರ್ಯಕಾಂತಿಯನ್ನ ಬೆಳೆಯುವ ಬೇಸಾಯ ಕ್ರಮಗಳು, ಈ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ವಿಸ್ತರಣಾ ನಿರ್ದೇಶನಾಲಯದಲ್ಲಿ ಪ್ರಾಧ್ಯಾಪಕರು ಹಾಗೂ ತಾಂತ್ರಿಕ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಕಾಂತೇಶ್ ಗಾಂಡೋಳ್ಕರ್ ಅವರಿಂದ ಮಾಹಿತಿ. ನನ್ನ ಹೆಸರು ಡಾಕ್ಟರ್ ಕಾಂತೇಶ್ ಗಾಂಡೋಳ್ಕರ್ ಅಂತೇಳಿ. ನಾನು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ವಿಸ್ತರಣಾ ನಿರ್ದೇಶನಾಲಯ, ಇಲ್ಲಿ ನಾನು ಪ್ರಾಧ್ಯಾಪಕರು ಮತ್ತು ತಾಂತ್ರಿಕ ಅಧಿಕಾರಿಗಳಾಗಿ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತಿನ ಈ ಒಂದು ನಮ್ಮ ಆಕಾಶವಾಣಿಯ ಒಂದು ಮೆಸೇಜ್ನಲ್ಲಿ ಸೂರ್ಯಕಾಂತಿ ಬೆಳೆಯುವಂತಹ ಒಂದು ಪದ್ಧತಿಯನ್ನ ನಾವು ಇಲ್ಲಿ ಅಥವಾ ಒಂದು ವೈಜ್ಞಾನಿಕವಾಗಿ ಬೆಳೆಯುವಂತಹ ಬೆಳೆಯನ್ನ ಯಾವ ರೀತಿ ಬೆಳಿಬೇಕು ಅಂತೇಳಿ ನಾವು ಇವತ್ತ ಇಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಸೂರ್ಯಕಾಂತಿ ಬೆಳೆ ಈಗ ಆಗಸ್ಟ್ ತಿಂಗಳಲ್ಲಿ ನಾವು ಬಿತ್ತನೆ ಮಾಡುವಂತಹ ಒಂದು ಒಳ್ಳೆ ಕಾಲ. ಬಹಳಷ್ಟು ಕಡೆಗಳಲ್ಲಿ ಮಳೆ ಆಗಿದ್ದರಿಂದ ಹೆಸರು ಬೆಳೆ ನಾಶ ಆಗಿದೆ. ಹೆಸರು ಬೆಳೆ ತೆಗೆದ ಮೇಲೆ ಮುಂದಿನ ಒಂದು ಬೆಳೆಯನ್ನ ನಾವು ಸೂರ್ಯಕಾಂತಿಯಾಗಿ ಬೆಳಿಬಹುದು. ಆಗಸ್ಟ್ ತಿಂಗಳಲ್ಲಿ ಸೂರ್ಯಕಾಂತಿ ಬೆಳಿಲಿಕ್ಕೆ ಒಂದು ಉತ್ತಮವಾದಂತಹ ವೇಳೆ ಅಂತೇಳಿ ನಾವು ಹೇಳ್ತೀವಿ. ಸೂರ್ಯಕಾಂತಿ ಒಂದು ಎಣ್ಣೆಕಾಳಿನ ಬೆಳೆ. ಇದನ್ನ ನಾವು ಮುಂಗಾರು ಮತ್ತು ಹಿಂಗಾರು ಮತ್ತು ಬೇಸಿಗೆಯಲ್ಲಿ ಮೂರು ಕಾಲದಲ್ಲಿ ಈ ಬೆಳೆಯನ್ನ ನಾವು ಬೆಳಿಬಹುದು. ನಮ್ಮ ರಾಜ್ಯದಲ್ಲಿ ಸುಮಾರು 200,000 hectares ನಮ್ಮ ಸೂರ್ಯಕಾಂತಿ ಬೆಳೆ ಬೆಳೀತಾ ಇದ್ದೀವಿ. ಅದರಂತೆ ಸುಮಾರು 150,000 tons ಉತ್ಪಾದನೆಯನ್ನು ನಾವು ಕರ್ನಾಟಕದಲ್ಲಿ ಸೂರ್ಯಕಾಂತಿ ಉತ್ಪಾದನೆಯನ್ನು ಮಾಡ್ತಾ ಇದ್ದೇವೆ. ಒಂದು ಸರಾಸರಿ ಇಳುವರಿಯನ್ನು ನಾವು ನೋಡಿದರೆ ಸೂರ್ಯಕಾಂತಿನ 3-4 quintals ಒಂದು ಎಕರೆಗೆ ನಾವು ಇಳುವರಿಯನ್ನ ತೆಗಿಬಹುದು. ಸೂರ್ಯಕಾಂತಿ ಅಂದ ತಕ್ಷಣ ಬಹಳ ಒಂದು ವಿಶೇಷವಾದ ಗುಣಗಳ ಈ ಬೆಳೆಯಲ್ಲಿದೆ. ಸೂರ್ಯಕಾಂತಿನ ಎಲ್ಲಾ ಹವಾಮಾನ ಗುಣಗಳಲ್ಲಿ ನಾವು ಬೆಳಿಬಹುದು, ಇದು ಭಾರಿ ಮುಖ್ಯ. ಸೂರ್ಯಕಾಂತಿ ಇದು ನಮ್ಮ ದೇಶದ ಬೆಳೆ ಅಲ್ಲದೇ ಇದ್ರೂ ಸಹಿತ ಬೇರೆ ದೇಶದಿಂದ ತಂದಂತ ಬೆಳೆ ಆಗಿದ್ರು ಇದರ ಒಂದು ವಿಶೇಷ ಗುಣ ಅಂದ್ರೆ ಎಲ್ಲಾ ಹವಾಮಾನದಲ್ಲಿ ನಾವು ಈ ಬೆಳೆಯನ್ನ ಬೆಳಿಬಹುದು. ಎರಡನೇದು ಬಹಳ ಮುಖ್ಯ ಅಂದ್ರೆ ಶುಷ್ಕವಾದ ವಾತಾವರಣ ಅಂದ್ರೆ ಒಣ ವಾತಾವರಣದಲ್ಲಿ, ಯಾವಾಗ ಮಣ್ಣಿನಲ್ಲಿ ಹಸಿ ಕಡಿಮೆ ಆಗಿರುತ್ತೋ ಅಥವಾ ಒಂದು ನೀರಿನ ಕೊರತೆ ಆಗುತ್ತಲ್ಲ ಅಂತ ಒಂದು ಸಂದರ್ಭದಲ್ಲಿ ಸೂರ್ಯಕಾಂತಿನ ನಾವು ಬೆಳಿಬಹುದು. ಅಂದ್ರೆ ಸೂರ್ಯಕಾಂತಿ ಬೆಳೆಗೆ ಈ ಆ ಶಕ್ತಿ ಇದೆ, ಒಂದು ಶುಷ್ಕ ವಾತಾವರಣವನ್ನ ತಡೆಯಿಡುವಂತ ಶಕ್ತಿ ಇರೋದ್ರಿಂದ ಇದನ್ನ ಒಂದು ಸಾಧಾರಣವಾದ ಭೂಮಿಯಲ್ಲಿನೂ ಬೆಳಿಬಹುದು. ಸಾಧಾರಣ ಅಂದ್ರೆ ಒಂದ್ಸಲ ಕರ್ಲಾಗಿರ್ತದ, ಆ ಮಣ್ಣು ಅಷ್ಟು ಅತ್ಯುತ್ತಮವಾಗಿರಲ್ಲ, ಅಂತಲ್ಲಿ ಸಹಿತ ನಾವು ಈ ಸೂರ್ಯಕಾಂತಿ ಬೆಳೆಯನ್ನ ಬೆಳೆಯಬಹುದು. ಮತ್ತೆ ಮೂರನೇದಾಗಿ ಹೇಳ್ಬೇಕಂದ್ರೆ ಸೂರ್ಯಕಾಂತಿ ಕಟಾವ್ ಮಾಡೋದು ಬಹಳ ಈಸಿ ಅಂದ್ರೆ ಬಹಳ ಸುಲಭ. ಅದೇನು ಸುಮ್ಮನೆ ತೆನೆ ಕಟ್ ಮಾಡೋದು ಒಂದು ಮಷೀನ್ ಹಾಕ್ಬಿಡೋದು ಇಷ್ಟೇ. ಬಟ್ ಬೇರೆ ಬೆಳೆಗಳಲ್ಲಿ ಶೇಂಗಾ ಆಗಲಿ ಹತ್ತಿ ಆಗಲಿ ಅಥವಾ ಬೇರೆ ಬೆಳೆಗಳಲ್ಲಿ ಕಟಾವ್ ಮಾಡೋದು ತುಂಬಾ ತ್ರಾಸದಾಯಕ ಆಗಿರ್ತದೆ. ಬಟ್ ಸೂರ್ಯಕಾಂತಿ ಭಾರಿ ಸುಲಭವಾದಂತ ಕಟಾವ್ ಮಾಡಬಹುದು. ಬಹಳ ಮುಖ್ಯವಾದಂತಹ ಒಂದು ಈ ಬೆಳೆಯ ವಿಶೇಷ ಗುಣ ಅಂದ್ರೆ ಪೌಷ್ಟಿಕದಾಯವಾದಂತಹ ಒಂದು ಎಣ್ಣೆಯನ್ನ ಕೊಡುತ್ತೆ. ಈಗ ಏನಾಗುತ್ತಪ್ಪ ಅಂದ್ರೆ ಬಹಳಷ್ಟು ಮಂದಿಯಲ್ಲಿ ಹೃದಯ ರೋಗ ಬರುತ್ತೆ, ಹೃದಯ ರೋಗ ಶೇಂಗಾ ಎಣ್ಣೆ ತಿನ್ನುವುದರಿಂದ ಹೃದಯ ರೋಗ ಆಗುತ್ತೆ. ಆದ್ರೆ ಈ ಸೂರ್ಯಕಾಂತಿ ಎಣ್ಣೆ ಏನದಲ್ಲ ಇದು ಕೊಲೆಸ್ಟ್ರಾಲ್ ರಹಿತವಾದಂತ ಒಂದು ಎಣ್ಣೆ. ಸೂರ್ಯಕಾಂತಿ ಎಣ್ಣೆಯ ಬಳಕೆಯಿಂದ ನಮಗೆ ಹೃದಯದ ಮೇಲೆ ಆಗುವಂತ ಪರಿಣಾಮಗಳನ್ನ ತಡೆಯಿಡಬಹುದು. ಆದ್ದರಿಂದ ಪೌಷ್ಟಿಕದಾಯಕವಾದಂತ ಎಣ್ಣೆಯನ್ನ ನಾವು ಈ ಬೆಳೆಯಿಂದ ಪಡಿಬಹುದು, ಅಲ್ಲದೆ ಆಹಾರದಲ್ಲಿ ಬಳಸಬಹುದು. ಈ ಎಣ್ಣೆಯನ್ನ ಔಷಧೀಯ ರೂಪದಲ್ಲಿ ಸಹಿತ ನಾವು ಇದನ್ನ ಉಪಯೋಗ ಮಾಡ್ತೀವಿ, ಕೈಗಾರಿಕೆಗಳಲ್ಲಿನೂ ಉಪಯೋಗ ಮಾಡ್ತೀವಿ. ಸೊ ಬಹಳಷ್ಟು ಉಪಯೋಗಗಳನ್ನ ಈ ಒಂದು ಬೆಳೆಯಿಂದ ನಮ್ಮ ಭಾರತದಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದಾರೆ ಅಥವಾ ತೆಗಿತಾ ಇದ್ದಾರೆ. ಇನ್ನೊಂದು ಅತಿ ಮುಖ್ಯ ಅಂದ್ರೆ ಅಲ್ಪಾವಧಿ ಬೆಳೆ, 95-100 days ಬೆಳೆ ಕಟಾವ್ ಬಂದ್ಬಿಡುತ್ತೆ. ಈಗ ಶೇಂಗಾ ಆಗಲಿ ಹತ್ತಿ ಆಗಲಿ 5-6 months ಹಿಂಗ್ ಬರುತ್ತೆ. ಶೇಂಗಾ 120 days ಬರುತ್ತೆ, ಬಟ್ ಇದು ಸೂರ್ಯಕಾಂತಿ 95-100 days ನಮಗೆ ಕಟಾವ್ ಬರುತ್ತೆ. ಭಾರಿ ಅಲ್ಪಾವಧಿಯ ಬೆಳೆ ಆಗಿದ್ರಿಂದ ರೈತರು ಇದನ್ನ ಬಹಳ ಸರಳವಾಗಿ ಬೆಳೆಯನ್ನ ಬೆಳೆಯಬಹುದು. ಇನ್ನ ತಳಿಗಳ ಬಗ್ಗೆ ಹೇಳಬೇಕಪ್ಪ ಅಂದ್ರೆ ಬಹಳಷ್ಟು ಸೂರ್ಯಕಾಂತಿ ತಳಿಗಳನ್ನು ಹೈಬ್ರಿಡ್ ತಳಿಗಳೇ ಇದೆ. ನಮಗೆ ಈ ಜವಾರಿ ತಳಿ ಅಂತಲ್ಲ, ಅದಕ್ಕಿಂತ ಹೈಬ್ರಿಡ್ ತಳಿಗಳನ್ನ ಬಹಳ ನಾವು ಉಪಯೋಗ ಮಾಡ್ತಾ ಇದೀವಿ. ಬಹಳ ಮುಖ್ಯವಾದಂತ ತಳಿಗಳಲ್ಲಿ KBSH 44, KBSH 41, KBSH 53 ಇವೆಲ್ಲ ತಳಿಗಳನ್ನ ನಾವು ನಮ್ಮ ಈ ವಲಯದಲ್ಲಿ ಅಂದ್ರೆ ವಲಯ 3 ಮತ್ತು 8 ಅಂದ್ರೆ ನಮ್ಮ ಬಿಜಾಪುರ, ಬಾಗಲಕೋಟೆ, ಧಾರವಾಡ, ಬೆಳಗಾವಿ, ಗದಗ ಈ ಏರಿಯಾದಲ್ಲಿ ಈ KBSH ತಳಿಗಳನ್ನ ಬೆಳಿಬಹುದು. ಇವುಗಳಲ್ಲಿ ಸುಮಾರಾಗಿ 36-37% ಅಂದ್ರೆ ನಿಯರ್ಲಿ 40% ಅಷ್ಟು ನಾವು ಎಣ್ಣೆ ಅಂಶನ ಪಡೆಯೋದ್ರಿಂದ ಪೌಷ್ಟಿಕದಂತ ಎಣ್ಣೆಯನ್ನು ನಾವು ಪಡಿಬಹುದು. ಇನ್ನೊಂದು ತಳಿ ಏನಪ್ಪಾ ಅಂದ್ರೆ ರಾಯಚೂರು ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆದಂತ ಒಂದು RSFH 130. ಈ ತಳಿ ಬಹಳ ಅತ್ಯುತ್ತಮವಾದಂತಹ ತಳಿ. ಇದು ಒಂದು ಸೂರ್ಯಕಾಂತಿಗೆ ಒಂದು ವೈರಸ್ ಡಿಸೀಸ್ ಕಡುವಂತೆ ನೆಕ್ರೋಸಿಸ್ ಅಂತಾರೆ, ಆ ನೆಕ್ರೋಸಿಸ್ಗೆ ಇದು ರೆಸಿಸ್ಟೆಂಟ್ ಆಗಿ ಇರುವಂತಹ ಒಂದು ತಳಿ RSFH 130. ಇದನ್ನ ನಾವು ಮಳೆ ಆಶ್ರಿತದಲ್ಲಿ ಗುಲ್ಬರ್ಗ ಏರಿಯಾದಲ್ಲಿ ಬಹಳಷ್ಟು ಮಂದಿ ರೈತರು ಬೆಳೀತಾ ಇದ್ದಾರೆ. ಅದರಂತೆ ಇನ್ನೊಂದು RSFH 1887 ಅಂದ್ರೆ 1887 ಇದನ್ನ ಬೀದರ್ ಮತ್ತು ಗುಲ್ಬರ್ಗದಲ್ಲಿ ರೆಕಮೆಂಡ್ ಮಾಡಿದ್ದಾರೆ. ಇದು ಎಲೆ ಚುಕ್ಕ ರೋಗ ಮತ್ತು ನೆಕ್ರೋಸಿಸ್ಗೆ ಬಹಳ ರೆಸಿಸ್ಟೆನ್ಸ್ ಇರುವಂತಹ ವೆರೈಟಿ, ಅಲ್ಲದೆ ಅತ್ಯುತ್ತಮವಾದ ಎಣ್ಣೆ ಅಂಶವನ್ನ ಕೊಡುವಂತಹ ಒಂದು ತಳಿ. ಇನ್ನೊಂದು ನಮ್ಮ ಈ ಬಿಜಾಪುರ ಮತ್ತು ಬಾಗಲಕೋಟೆ ಮತ್ತು ಧಾರವಾಡ ಏರಿಯಾಕ್ಕೆ DSFH 3 ಅಂತೇಳಿ ವೆರೈಟಿ ರಿಲೀಸ್ ಮಾಡಿದಾರೆ. DSFH 3 ಇದು ನಮ್ಮ ಧಾರವಾಡ ಮತ್ತು ಬಾಗಲಕೋಟೆ ಬಿಜಾಪುರ ಏರಿಯಾದಲ್ಲಿ ಇದು ಬಹಳ ಅತ್ಯಂತ ಕಡಿಮೆ ಅವಧಿಯ ತಳಿ ಆಗಿದ್ರಿಂದ 95 days ಈ ಬೆಳೆಯನ್ನ ನಾವು ಕಟಾವ್ ಮಾಡಬಹುದು. ಇನ್ನು ಸೂರ್ಯಕಾಂತಿ ನಾವು ಬಿತ್ತನೆ ಕಾಲ ಬರಬೇಕಾದ್ರೆ ಆಗಲೇ ನಾನು ಫಸ್ಟ್ ಹೇಳಿದೆ, ಯಾವಾಗ ನಮ್ಮ ಈ ಸೂರ್ಯಕಾಂತಿ ಬೆಳೆಯನ್ನ ಬೆಳಿಲಿಕ್ಕೆ ಇರುವಂತಹ ಕಾಲ ಏನಂತ ಅಂದ್ರೆ ಜೂನ್ ಜುಲೈನಲ್ಲಿ ಮಳೆ ಆಗ್ಲಿಲ್ಲ ಅಂದ್ರೆ, ಈ ವರ್ಷ ಏನೋ ಮಳೆ ಆಗಿದೆ ಚೆನ್ನಾಗಿದೆ ಅದು ಬೇರೆ, ಜೂನ್ ಜುಲೈನಲ್ಲಿ ಮಳೆ ಆಗ್ಲಿಲ್ಲಪ್ಪ ಅಂದ್ರೆ ಬಹಳಷ್ಟು ಮಂದಿ ರೈತರು ಭೂಮಿನ ಖಾಲಿ ಬಿಟ್ಟಿರ್ತಾರೆ. ಬಟ್ ಆಗಸ್ಟ್ ನಲ್ಲೇ ಮಳೆ ಬರುತ್ತೆ. ಅಂತ ಒಂದು ಸಂದರ್ಭದಲ್ಲಿ ನಾವು ಹೆಸರಾಗ್ಲಿ ಉದ್ದಾಗ್ಲಿ ಇವನ್ ಬೆಳೆಯಲಿಕ್ಕೆ ಸಾಧ್ಯ ಆಗಲ್ಲ. ಆ ಒಂದು ಲೇಟ್ ಆಗಿ ಬರುವಂತ ಅಂದ್ರೆ ತದನಂತರ ಬಿತ್ತುವಂತ ಬೆಳೆಗಳಲ್ಲಿ ಸೂರ್ಯಕಾಂತಿ ಬೆಳೆ ಬಹಳ ಪ್ರಾಮುಖ್ಯತೆವಾಗಿದ್ದು. ಸೂರ್ಯಕಾಂತಿನ ಯಾವಾಗಲೂ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡಬಾರದು. ಮಾಡಿದಪ್ಪ ಅಂದ್ರೆ ಬಹಳಷ್ಟು ನೆಕ್ರೋಸಿಸ್ ರೋಗಕ್ಕೆ ತುತ್ತಾಗ್ತದೆ, ಆದ್ರಿಂದ ಕೀಡೆಗಳು ಬಹಳ ಬರ್ತವು, ರೋಗಗಳು ಬಹಳ ಬರ್ತವು. ಜೂನ್ ತಿಂಗಳಲ್ಲಿ ಸೂರ್ಯಕಾಂತಿಯನ್ನ ಬಿತ್ತನೆ ಮಾಡಬಾರದು. ಆಗಸ್ಟ್ ತಿಂಗಳ ಬಹಳ ಅತ್ಯುತ್ತಮವಾದದ್ದು. ಆಗಸ್ಟ್ ತಿಂಗಳಲ್ಲಿ ಇದು ಲೇಟ್ ಆಗಿ ಬಿತ್ತುವಂತ ತಳಿ ಆಗಿದ್ದರಿಂದ ಬಹಳ ಒಂದು ಒಳ್ಳೆ ಇಳುವರಿಯನ್ನ ನಾವು ಮಾಡಬಹುದು. ಅದರಂತೆ ಆಗಸ್ಟ್ ಎರಡನೇ ಪಕ್ಷದಿಂದ ಸೆಪ್ಟೆಂಬರ್ ವರೆಗೆ ನಾವು ಈ ಸೂರ್ಯಕಾಂತಿಯನ್ನ ಬಿತ್ತನೆ ಮಾಡಬಹುದು, ಅಥವಾ ಸೆಪ್ಟೆಂಬರ್ ಅಕ್ಟೋಬರ್ ಮಟ್ಟನು ನಾವು ಬಿತ್ತನೆ ಮಾಡಬಹುದು. ಮತ್ತೆ ಬೇಸಿಗೆಯಲ್ಲಿ ಜನವರಿಯಲ್ಲಿನೂ ನಾವು ನೀರಾವರಿಯ ಒಂದು ಆಶ್ರಯದಲ್ಲಿ ಜನವರಿನೂ ನಾವು ಇದನ್ನ ಬಿತ್ತನೆ ಮಾಡಬಹುದು. ಆದ್ರಿಂದ ಯಾವಾಗಲೂ ಇದನ್ನ ತದನಂತರ ತಡವಾಗಿ ಬಿತ್ತುವಂತ ಬಿತ್ತನೆ ಕಾಲದಲ್ಲಿ ಸೂರ್ಯಕಾಂತಿ ಉಪಯೋಗ ಮಾಡಬೇಕು. ಇನ್ನು ನಾವು ಬಿತ್ತನೆ ಬೀಜಕ್ಕೆ ಬಂದ್ಯಪ್ಪ ಅಂದ್ರೆ ಬಿತ್ತನೆ ಬೀಜ ನಾನು ಆಗ್ಲೇ ಹೇಳಿದೆ, ಸೂರ್ಯಕಾಂತಿ ಬೆಳೆಯನ್ನ ಬಹಳಷ್ಟು ಹೈಬ್ರಿಡ್ ತಳಿಗಳನ್ನೇ ಡೆವಲಪ್ ಮಾಡಿದ್ದಾರೆ. ಈ ಸೂರ್ಯಕಾಂತಿ ಹೈಬ್ರಿಡ್ ತಳಿಗಳಲ್ಲಿ 2 kg 1 acre ಬೀಜ ಸಾಕಾಗ್ತದೆ. ಆಮೇಲೆ ಕೆಲವೊಂದು ಇವಕ್ಕೆ ಜೈವಿಕ ಗೊಬ್ಬರಗಳನ್ನ ನಾವು ಬೀಜೋಪಚಾರ ಮಾಡಬೇಕು, ಅದರಲ್ಲಿ ಒಂದು ಅಡ್ಜಸ್ಟ್ ಪರ್ಯಾಯ ಅಂತ ಬರುತ್ತೆ ಜೈವಿಕ ಗೊಬ್ಬರ, ಇದನ್ನ ನಾವು ಬೀಜಕ್ಕೆ ಲೇಪನ ಮಾಡಬೇಕು. ಇನ್ನೊಂದು ಅತಿ ಮುಖ್ಯವಾದಂತಹ ಸೂರ್ಯಕಾಂತಿಯಲ್ಲಿ ಬೀಜ ಲೇಪನ ಅಂದ್ರೆ ಬೀಜೋಪಚಾರ ಅಂದ್ರೆ ಇಮಿಡಾಕ್ಲೋಪಿಡ್ ಅಂತೇಳಿ, ಇಮಿಡಾಕ್ಲೋಪಿಡ್. ಇದು ಇಮಿಡಾಕ್ಲೋಪಿಡ್ ಏನ್ ಮಾಡುತ್ತಪ್ಪ ಅಂದ್ರೆ ಬೀಜೋಪಚಾರ ಮಾಡಿದ್ರೆ ಈ ನೆಕ್ರೋಸಿಸ್ ಅಥವಾ ಹಳದಿ ಆಗೋದು, ಒಂದು ಸೂರ್ಯಕಾಂತಿ ಸಣ್ಣ ವಯಸ್ಸಿನಲ್ಲಿ ಸಣ್ಣ ಗಿಡದಲ್ಲಿ ಹಳದಿ ಆಗುವುದನ್ನ ತಡೆಗಟ್ಟುತ್ತದೆ. ಬಹಳಷ್ಟು ರೋಗಾಣುಗಳು ಬೀಜದಿಂದನೇ ಉತ್ಪತ್ತಿ ಆಗೋದ್ರಿಂದ ಈ ಇಮಿಡಾಕ್ಲೋಪಿಡ್ ಅನ್ನುವಂತ ಔಷಧವನ್ನ ನಾವು ಬೀಜೋಪಚಾರ ಮಾಡಿದ್ರೆ ಈ ನಂಜಾಣು ರೋಗವನ್ನ ನಾವು ತಡೆಗಟ್ಟಬಹುದು. ಇನ್ನು ಇದಕ್ಕಿಂತ ಪೂರ್ವವಾಗಿ ನಾವು ಕಾಂಪೋಸ್ಟ್ ಗೊಬ್ಬರ ಬಹಳ ನಾವು ಈಗ ಲ್ಯಾಂಡ್ ಪ್ರಿಪರೇಷನ್ ಹೋದ್ರೆ ಭೂಮಿಯ ಒಂದು ಹದಗೊಳಿಸೋದ್ರ ಬರಬೇಕಾದ್ರೆ ಸಾವಯವ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರನ 3-4 ಟನ್ನಷ್ಟು ನಾವು ಕಾಂಪೋಸ್ಟ್ ಗೊಬ್ಬರನ ನಾವು 1 acre ಭೂಮಿಗೆ ಹಾಕಬೇಕು. ಅದರಂತೆ ರಾಸಾಯನಿಕ ಗೊಬ್ಬರಗಳನ್ನ ನಾವು ಬಳಕೆ ಮಾಡಬೇಕು. ರಾಸಾಯನಿಕ ಗೊಬ್ಬರಗಳನ್ನ ನೀರಾವರಿಯಲ್ಲಿ ಮತ್ತು ಕುಷ್ಕಿಯಲ್ಲಿ ಬೇರೆ ಬೇರೆ ರೆಕಮೆಂಡೇಶನ್ ಮಾಡಿದ್ದೇವೆ. ಇದರಲ್ಲಿ ನೀರಾವರಿಯಲ್ಲಿ ನಾವು 36 kg ಸಾರಜನಕ, 36 kg ರಂಜಕ ಮತ್ತು 24 kg ಪೊಟ್ಯಾಷನ್ನ ನಾವು ಹಾಕಬೇಕು. ಕುಷ್ಕಿಯಲ್ಲಿ ಸ್ವಲ್ಪ ಕಡಿಮೆ ಅಂದ್ರೆ 14 kg ಸಾರಜನಕ, 20 kg ರಂಜಕ, 14 kg ಪೊಟ್ಯಾಷನ್ನ ನಾವು ಇದಕ್ಕೆ ಹಾಕಬೇಕು. ಇನ್ನೊಂದು ಬಹಳ ಮುಖ್ಯವಾದ ಅಂದ್ರೆ ಸಲ್ಫರ್ ಹಾಕಬೇಕು. ಸಲ್ಫರ್ ಅಂದ್ರೆ ಗಂಧಕ. ಗಂಧಕ ಅಂದ್ರೆ ಎಲ್ಲಾ ಎಣ್ಣೆಕಾಳು ಬೆಳೆಗಳಿಗೆ ನಾವು ಗಂಧಕವನ್ನ ಉಪಯೋಗ ಮಾಡಬೇಕು. ಶೇಂಗಾ ಆಗಲಿ, ಕುಸುಬಿ ಆಗಲಿ, ಎಳ್ಳಾಗಲಿ, ಎಲ್ಲದಕ್ಕೂ ನಾವು ಗಂಧಕವನ್ನು ಉಪಯೋಗ ಮಾಡಬೇಕು. ಎಣ್ಣೆಕಾಳು ಬೆಳೆಗಳಿಗೆ ಗಂಧಕವನ್ನ ಜಿಪ್ಸಮ್ ರೂಪದಲ್ಲಿನೂ ಕೊಡಬಹುದು. ಅದಕ್ಕಾಗಿ ನಾವು 40 kg ಜಿಪ್ಸಮ್ 1 acre ಪ್ರದೇಶಕ್ಕೆ ನಾವು ಹಾಕಿದೆಪ್ಪ ಅಂದ್ರೆ ಈ ಕಾಳು ಕಟ್ಟುವಿಕೆಯನ್ನ ಚೆನ್ನಾಗಾಗತ್ತೆ. ಮತ್ತೆ ಇಳುವರಿಯಲ್ಲಿ ಅಥವಾ ಗ್ರಾಮ್ನಲ್ಲಿ, ಗ್ರಾಮ್ನಲ್ಲಿ ಅಂದ್ರೆ ಸೂರ್ಯಕಾಂತಿ ನಾವು ಮಾರ್ಕೆಟ್ ಹೋಗ್ತೀವಿ, ಎಪಿಎಂಸ್ನಲ್ಲಿ ಅದನ್ನ ಗ್ರಾಮ್ನಲ್ಲಿ ನೋಡ್ತಾರೆ, ಗ್ರಾಮ್ ಜಾಸ್ತಿ ಆಗ್ಲಿಕ್ಕೆ ಈ ಸಲ್ಫರ್ ಬಹಳ ಅತ್ಯುತ್ತಮವಾದದ್ದು. ಅದಕ್ಕೆ ಸತುವಿನ ಸಲ್ಫೇಟ್ನ ನಾವು ಹಾಕಬೇಕು. ಇನ್ನು ಬಹಳ ಮುಖ್ಯವಾಗಿ ಏನಪ್ಪ ಅಂದ್ರೆ ನಾವು ಒಂದ್ಸಲ ಕೊಟ್ಟಿಗೆ ಗೊಬ್ಬರ ಸಿಗಲ್ಲ, ಅದ್ರ ಬದಲಿ ಎರೆಹುಳ ಗೊಬ್ಬರ ಸಿಕ್ಕರೆ ಅದನ್ನ ಹಾಕಬೇಕು. ಅಥವಾ ಒಂದು 2 ಟನ್ ನಾವು ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ 1 ಟನ್ನಷ್ಟು ಎರೆಹುಳ ಗೊಬ್ಬರ ಹಾಕಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಭೂಮಿಯ ಫಲವತ್ತತೆಯನ್ನ ನಾವು ಕಾಪಾಡ್ಕೋಬಹುದು. ಅದಕ್ಕೆ ಇನ್ನು ಬಹಳ ಮುಖ್ಯವಾದ್ರೆ ಅಗಲ ಹೇಳಿದ ಒಂದು ಅಜಸ್ಟ್ ಪರಿಣಾಮ ಜೈವಿಕ ಗೊಬ್ಬರನ್ನ ನಾವು ಬೀಜೋಪಚಾರ ಮಾಡಬೇಕು, ಇಮಿಡಾಕ್ಲೋಪಿಡ್ ಬೀಜೋಪಚಾರ ಮಾಡಬೇಕು. ಇನ್ನು ಬಿತ್ತನೆ ಮಾಡಬೇಕಾದ್ರೆ ಬಹಳ ಮುಖ್ಯವಾದ್ರೆ ಯಾವಾಗಲೂ ಸೂರ್ಯಕಾಂತಿನ 2 ಫೂಟ್ ಅಂತರದಲ್ಲಿ, ಸಾಲಿನಿಂದ ಸಾಲಿಗೆ 2 ಫೂಟ್ ಅಂತರದಲ್ಲಿ ಬೆಳಿಬೇಕು. ಒಂದು ಸೂರ್ಯಕಾಂತಿಯಿಂದ ಇನ್ನೊಂದು ಸೂರ್ಯಕಾಂತಿಗೆ 1 ಫೂಟ್ ಅಂತರದಲ್ಲಿ ನಾವು ಬೆಳಿಬೇಕು. ಯಾಕಂದ್ರೆ ಬಹಳಷ್ಟು ಮಂದಿ ರೈತರು ಬಹಳ ಕ್ಲೋಸ್ ಸ್ಪೇಸಿಂಗ್ ನಲ್ಲಿ ಬೆಳಿತಾರೆ, 1 ಫೂಟ್ನಲ್ಲಿ, 1.5 ಫೂಟ್ನಲ್ಲಿ, ಹಂಗ್ ಬೆಳಿಬಾರ್ದು. ಆ ರೀತಿ ಬೆಳೆಯೋದ್ರಿಂದ ತೆನೆ ದೊಡ್ಡವಾಗಲ್ಲ, ಕಾಳು ಕಟ್ಟುವಿಕೆ ಆಗಲ್ಲ, ಕಾಳಿನಲ್ಲಿ ಎಣ್ಣೆ ಅಂಶ ಆಗಲ್ಲ. ಅದಕ್ಕೆ 2 ಫೂಟ್ ಅಂತರದಲ್ಲಿ, ಗಿಡದಿಂದ ಗಿಡಕ್ಕೆ 1 ಫೂಟ್ ಅಂತರದಲ್ಲಿ ನಾವು ಇದನ್ನ ಬಿತ್ತನೆ ಮಾಡಬೇಕು. ನಾವು ಎಷ್ಟೇ ಬಿತ್ತನೆ ದಟ್ಟವಾಗಿ ಮಾಡಿದ್ರೆ ಸಹಿತ ಒಂದು ಬಿತ್ತನೆ ಮಾಡಿದ 1 ವಾರ ಅಥವಾ 10 ದಿವಸದಲ್ಲಿ ಹೆಚ್ಚಾದಂತಹ ಸಸಿಗಳನ್ನ ಕಿತ್ತು ತೆಗೆದು ನಾವು ಈ ಒಂದು ಸ್ಪೇಸಿಂಗ್ ಏನಂತೇವಲ್ಲ ಅಂತರವನ್ನ ನಾವು ಕಾಪಾಡಬೇಕಾಗ್ತದೆ. ಇನ್ನೊಂದು ಬಹಳ ಮುಖ್ಯವಾದಂತ ಒಂದು ಬೀಜೋಪಚಾರ ಅಂದ್ರೆ ಸೂರ್ಯಕಾಂತಿನ ನಾವು ಮುಂಗಾರಿನಲ್ಲಿ ಎಲ್ಲಿ ಮಳೆ ಒಂದು ಆಶ್ರಯದಲ್ಲಿ ಬೆಳಿಬೇಕಾದ್ರೆ ಇದಕ್ಕೆ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತೇಳಿ ಸುಣ್ಣ, ಸುಣ್ಣದ ನೀರಿನಿಂದ ಬೀಜನ ಉಪಚಾರ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಬರ ನಿರೋಧಕ ಶಕ್ತಿಯನ್ನ ಗಿಡ ಪಡಿತದೆ. ಒಂದು ವೇಳೆ ಮಳೆ ಕಡಿಮೆ ಆದ್ರೂ ಸಹಿತ, ಭೂಮಿಯಲ್ಲಿ ಹಸಿ ಕಡಿಮೆ ಆದ್ರೂ ಸಹಿತ ಗಿಡ ವಿಚ್ಛಾಂಡ ಅಂದ್ರೆ ಅದು ಒಂದು ಬರದ ಸ್ಥಿತಿಗೆ ಎದ್ದು ನಿಲ್ಲುವಂತ ಒಂದು ಶಕ್ತಿಯನ್ನ ಹೊಂದಿರುತ್ತದೆ. ಆದ್ದರಿಂದ ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಒಂದು 8 ತಾಸುಗಳು ನೆನೆಯಿಟ್ಟು ಅದನ್ನ ಮರದನ ನೆರಳಲ್ಲಿ ಒಣಗಿಸಿ ನಾವು ಬಿತ್ತನೆ ಮಾಡಿದಪ್ಪ ಅಂದ್ರೆ ನಮಗೆ ಒಂದು ಬರ ನಿರೋಧಕ ಶಕ್ತಿಯನ್ನ ನಾವು ಪಡಿಬಹುದು. ಇನ್ನ ಈ ಸೂರ್ಯಕಾಂತಿಯಲ್ಲಿ ಬಹಳ ಮುಖ್ಯ ಅಂತಂದ್ರೆ ಬೀಜ ಉತ್ಪಾದನೆ ಆಗೋದು. ಬೀಜ ಉತ್ಪಾದನೆ ಅಂದ್ರೆ ಸೂರ್ಯಕಾಂತಿ ಹೂವಿನಲ್ಲಿ ಗಂಡು ಮತ್ತು ಹೆಣ್ಣು ಎರಡೂ ಹೂಗಳು ಇರ್ತಾವ, ಗಂಡು ಮತ್ತು ಹೆಣ್ಣು. ಆದ್ರೆ ಹೆಣ್ಣು ಹೂವು ಮೇಲ್ಗಡೆ ಬಂದಾಗ ಗಂಡು ಹೂವಿನೂ ಬಂದಿರೋದಿಲ್ಲ. ಹಿಂಗಾಗಿ ಏನಾಗುತ್ತೆ ಗೊತ್ತಾ, ಕಾಳು ಕಟ್ಟುವಿಕೆಯಲ್ಲಿ ಬಹಳ ಕಡಿಮೆ ಪರ್ಸೆಂಟೇಜ್ ಆಗೋದ್ರೆ ಶೇಕಡ ಆಗೋದ್ರಿಂದ ಬೀಜದಲ್ಲಿ ಜೋಳ ಆಗುವಂತ ಸಾಧ್ಯತೆ ಬಹಳ ಇರುತ್ತೆ. ಆದ್ರಿಂದ ನಾವು ಏನ್ ಮಾಡಪ್ಪ ಅಂದ್ರೆ ಹ್ಯಾಂಡ್ ಪಾಲಿನೇಷನ್ ಅಂತಾರ, ಅಂದ್ರೆ ಕೈಲೇ ನಾವು ಒಂದು ಮಸ್ಲಿನ್ ಕ್ಲಾತ್ ತಗೊಂಡು ಅಂದ್ರೆ ಬಿಳಿ ಅರಿವಿ ತಗೊಂಡು ಬೆಳಗಿನ 6:30 to 9:30 ನಾವು ಬಿಳಿ ಅರಿವಿಯಿಂದ ಒಂದು ಹೂವಿಂದ ಒಂದು ಹೂವಿಗೆ ನಾವು ಈ ಇದನ್ನ ಬಟ್ಟೆಲೆ ನಾವು ಕೈಯಾಡ್ಕೋತ ಹೋಗ್ಬೇಕು. ಈ ರೀತಿ ಮಾಡೋದ್ರಿಂದ ಪರಾಗಸ್ಪರ್ಶ ಆಗಿ ಬೀಜ ಒಂದು ಕಟ್ಟಲಿಕ್ಕೆ ಅವಕಾಶ ಆಗುತ್ತೆ. ಇನ್ನೂ ಒಂದು ಏನಪ್ಪಾ ಅಂದ್ರೆ ಬಹಳಷ್ಟು ಮಂದಿ ರೈತರು ಜೇನು ಸಾಕಾಣಿಕೆ ಮಾಡ್ತಾರೆ. ಎಲ್ಲಿ ಸೂರ್ಯಕಾಂತಿ ಬೆಳೆಯನ್ನು ಬೆಳಿತೇವಲ್ಲ ಅಲ್ಲೇ ನಾವು ಕಂಪಲ್ಸರಿ ಆಗಿ ಜೇನು ಸಾಕಾಣಿಕೆ ಮಾಡಬೇಕು. ಯಾಕೆ, ಈ ಜೇನುಗಳು ನ್ಯಾಚುರಲ್ ಆಗಿ ಪರಾಗ ರೇಣುಗಳನ್ನ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಒಯ್ಯೋದ್ರಿಂದ ಅಲ್ಲೇ ಬಹಳಷ್ಟು ಕಾಳು ಕಟ್ಟುವಿಕೆ ಚಲೋ ಆಗುತ್ತೆ. ಅದರ ಜೋಡಿ ನಮಗೆ ಈ ಒಂದು ಜೇನು ಸಾಕಾಣಿಕೆಯಿಂದ ಜೇನು ಬರುತ್ತೆ, ಅಡಿಷನಲ್ ಇನ್ಕಮ್ ಅಂದ್ರೆ ಮತ್ತೊಂದು ಇನ್ಕಮ್ ಬರುತ್ತೆ. ಅದಕ್ಕೆ ಒಂದು ಎಕರೆಕ್ಕೆ ಕಡಿಮೆ ಅಂದ್ರೆ ನಾವು 2 ಬಾಕ್ಸ್ನಷ್ಟು ಜೇನು ಹುಳಗಳಿರಬೇಕು. 1 ತಿಂಗಳ ಕಾಲ ನಾವು ಅಲ್ಲಿ ಇಟ್ಟಪ್ಪ ಅಂದ್ರೆ ಜೇನು ಸಿಗುತ್ತೆ, ಮತ್ತೆ ಸೂರ್ಯಕಾಂತಿ ಬೆಳೆಗಳಿಗೆ ನಾವು ಒಂದು ಪರಾಗಣಗಳ ಸ್ಪರ್ಶ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಆದ್ರಿಂದ ಈ ಹ್ಯಾಂಡ್ ಪಾಲಿನೇಷನ್ ಅಥವಾ ಕೈಲೇ ನಾವು ಒಂದು ಪರಾಗರಣಗಳು ಮಾಡೋದು ಅಥವಾ ಜೇನುಗಳಲ್ಲೇ ಬಹಳ ಪ್ರಾಮುಖ್ಯತೆ ಪಡೆದ. ಇನ್ನ ಬಿತ್ತಿದ್ಮೇಲೆ ನಾವು ಏನಪ್ಪ ಅಂದ್ರೆ ಬಹಳಷ್ಟು ಮಂದಿ ನಮ್ಮ ರೈತರಿಗೆ ಒಂದು ತ್ರಾಸದಾಯಕ ಅಂದ್ರೆ ಕಳೆ ನಿಯಂತ್ರಣ. ಸೂರ್ಯಕಾಂತಿ ಹೇಳಿ ಬಹಳಷ್ಟು ಸಲ ಕಳೆಗಳ ನಿಯಂತ್ರಣನೇ ಬಹಳ ಕಷ್ಟ. ಈಗಿನ ಒಂದು ಕಾಲಮಾನದಲ್ಲಿ ಒಂದು ಆಳು ಕಾಳುಗಳ ಸಂಖ್ಯೆ ಕಡಿಮೆ ಆಗಿದ್ರಿಂದ ಕೃಷಿಯಲ್ಲಿ ಕೆಲಸ ಮಾಡಲಿಕ್ಕೆ ಜನ ಹಿಂದೆ ಮಾಡೋದ್ರಿಂದ ಎಷ್ಟು ಸಾಧ್ಯ ಆದಷ್ಟು ನಾವು ಕಳೆಯನ್ನು ತೆಗಿಲಿಕ್ಕೆ ಪ್ರಯತ್ನ ಪಡಬೇಕಾಗ್ತದೆ. ಬಹಳ ಮುಖ್ಯವೇಪ್ಪ ಅಂದ್ರೆ ನಾವು ಎಡಿಗುಂಟಿ ಹಾಕ್ಬೇಕು. ಎಡಿಗುಂಟಿ ಹಾಕಿ ಎತ್ತುಗಳು ಎಡಿಗುಂಟಿ ಹಾಕಿ ನಾವು ಕಸಗಳನ್ನ ನಿಯಂತ್ರಣ ಮಾಡಬಹುದು. ಒಂದು ವೇಳೆ ಮಳೆಯ ಒಂದು ಹಸಿ ಜಾಸ್ತಿ ಇತ್ತು, ಎತ್ತುಗಳನ್ನ ನಾವು ಹೊಲದಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ಎಡಿಗುಂಟಿ ಹಾಕಕ್ಕಾಗಲ್ಲ ಅಂದ್ರೆ ನಾವು ಬಿತ್ತನೆ ಮಾಡಿದ ಮರುದಿನದಲ್ಲಿ ಕಳೆನಾಶಕಗಳನ್ನ ಉಪಯೋಗ ಮಾಡಿ ನಾವು ಕಳೆಗಳನ್ನ ನಿಯಂತ್ರಣ ಮಾಡಬಹುದು. ಕಳೆ ನಿಯಂತ್ರಣದಲ್ಲಿ ಬಹಳ ಮುಖ್ಯ ಅಂತ ಅಂದ್ರೆ ಪೆಂಡಿಮಿತ್ಲೆ ಅಂತ ಬರುತ್ತೆ. ಪೆಂಡಿಮಿತ್ಲೆನು 1 ಲೀಟರ್ ನೀರಿಗೆ 3.3 ml ನಾವು ಇದನ್ನ 1 ಲೀಟರ್ಗೆ ಹಾಕಿ ನಾವು ಬಿತ್ತಿದ ದಿನ ಅಥವಾ ಮರುದಿನ ಸೂರ್ಯಕಾಂತಿ ಬಿತ್ತಿದ ದಿನ ಅಥವಾ ಮರುದಿನ ನಾವು ಇದನ್ನ ಭೂಮಿಯ ಮೇಲೆ ಸಿಂಪರಣೆ ಮಾಡಿದಪ್ಪ ಅಂದ್ರೆ ಬಹಳಷ್ಟು ಕಸಗಳನ್ನ 28-30 ದಿವಸಗಳು ಬರುವಂತ ಕಸಗಳನ್ನ ನಿಯಂತ್ರಣ ಮಾಡಬಹುದು. ಇದು ಆದ್ಮೇಲೆ ತದನಂತರ ಬರುವಂತ 30 ದಿವಸಗಳ ನಂತರ ಬರುವಂತಹ ಕಸಗಳನ್ನ ನಾವು ಮತ್ತೆ ಕಳೆನಾಶಕಗಳನ್ನ ಉಪಯೋಗ ಮಾಡಬಹುದು. ಅದರಲ್ಲಿ ಪ್ರೊಪೋಕಿಜಫಾಸ್ ಏನದಲ್ಲ, ಇದನ್ನ 1 ಲೀಟರ್ನ 300 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಮತ್ತೆ ಪುನಃ ಸೂರ್ಯಕಾಂತಿ ಇದ್ರೂ ಸಹಿತ ಯಾವುದೇ ಪರಿಣಾಮ ಆಗದೇನೆ ಕಸಗಳನ್ನ ಮಾತ್ರ ನಿಯಂತ್ರಣ ಮಾಡುತ್ತೆ. ಸೊ ಈ ಕಳೆನಾಶಕಗಳು ನಮ್ಮ ಲೇಬರ್ನ ಅಂದ್ರೆ ಆಳು ಕಾಳುಗಳ ಸಂಖ್ಯೆಯನ್ನ ಕಡಿಮೆ ಬಿಡುತ್ತೆ. ಇನ್ನೊಂದು ಈ ಸಿಂಪರಣೆ ಅಂದ ತಕ್ಷಣ ನಮ್ಗೊಂದು ಏನ್ ಬರುತ್ತಪ್ಪ ಅಂದ್ರೆ ಸೂರ್ಯಕಾಂತಿಯಲ್ಲಿ ನಾನು ಆಗಲೇ ಹೇಳಿದೆ ಪರಾಗಸ್ಪರ್ಶನೇ ಒಂದು ದೊಡ್ಡ ಪ್ರಾಬ್ಲಮ್. ಅದನ್ನ ಆ ಪರಾಗಸ್ಪರ್ಶದ ಟೈಮ್ನಲ್ಲಿ ನಾವು ಯಾವುದೇ ಸಿಂಪರಣೆ ಮಾಡಬಾರದು. ಯಾವುದೇ ಕೆಮಿಕಲ್ ನ ಸಿಂಪರಣೆ ಮಾಡಿದ್ರೆ ಬರುವಂತಹ ಜೇನುನೊಣಗಳಾಗಲಿ ಅಥವಾ ಬೇರೆ ಕೀಟಗಳು ಬಂದು ಪರಾಗ ರೇಣುಗಳ ಮೇಲೆ ಕುಂತು ಹೋಗೋದಕ್ಕೆ ಅದಕ್ಕೆ ಆಸ್ಪದ ಆಗಲ್ಲ. ಅದಕ್ಕೆ ಆ ಒಂದು ಸಂದರ್ಭದಲ್ಲಿ ಯಾವಾಗ ಸೂರ್ಯಕಾಂತಿ ಹೂ ಬಿಡುತ್ತಲ್ಲ ಅವತ್ತಿಂದ ಹಿಡ್ಕೊಂಡು ಸುಮಾರಾಗಿ 1-30 ದಿವಸಗಳ ಯಾವುದೇ ಸಿಂಪರಣೆ ಮಾಡಕ್ ಹೋಗಬಾರದು ಅಥವಾ ಯಾವುದೇ ಕೆಮಿಕಲ್ಗಳನ್ನ ಧೂಳೀಕರಿಸಬಾರದು. ಇನ್ನ ರೋಗ ಮತ್ತು ಸಸ್ಯಗಳ ಒಂದು ಸಂರಕ್ಷಣೆ ತೆಗೆದುಕೊಳ್ಳಬೇಕಾದ್ರೆ ಮುಂಜಾಗ್ರತೆಯಾಗಿ ತಗೋಬೇಕು. ಆಮೇಲೆ ಬಹಳ ಮುಖ್ಯಪ್ಪ ಅಂದ್ರೆ ಬಹಳ ಮಂದಿ ಸೂರ್ಯಕಾಂತಿ ಬೆಳೆದ ತಕ್ಷಣ ಮತ್ತೆ ಸೂರ್ಯಕಾಂತಿ ಬೆಳಿಬಾರ್ದು. ಇದು ಒಂದು ನಿಯಮನೇ ಇದೆ. ಯಾವುದೇ ಬೆಳೆಯನ್ನು ತಗೊಂಡ್ರಿ, ನೀವು ಹತ್ತಿ ತಗೊಂಡ್ರೆ ಮತ್ತೆ ಹತ್ತಿ ತಗೋಬಾರ್ದು, ಗೋಧಿ ತಗೊಂಡ್ರೆ ಮತ್ತೆ ಗೋಧಿ ತಗೋಬಾರ್ದು, ಯಾವ ಬೆಳೆನ ತಗೊಂಡಿರ್ತಾವಲ್ಲ ಅದೇ ಬೆಳೆನ ಮತ್ತೆ ತಗೋಬಾರ್ದು. ಅಲ್ಲೂ ಸಹಿತ ನಾವು ಬೆಳೆ ಪರಿವರ್ತನೆ ಮಾಡಬೇಕು. ಬೆಳೆ ಪರಿವರ್ತನೆ ಮಾಡೋದ್ರಿಂದ ನಮಗೆ ಹೆಚ್ಚಿನ ಒಂದು ಸಾರಜನಕ ಭೂಮಿಯಲ್ಲಿ ಉಳಿತದೆ, ಅದನ್ನ ನಾವು ಉಪಯೋಗ ಮಾಡಬಹುದು. ಇನ್ನು ಬಹಳ ಮುಖ್ಯಪ್ಪ ಅಂದ್ರೆ ಇಷ್ಟೆಲ್ಲ ನಾವು ವೈಜ್ಞಾನಿಕವಾದಂತಹ ಒಂದು ನಾವು ಬೆಳೆ ಬೆಳೆಯೋದ್ರಿಂದ ಸರಿಸುಮಾರಾಗಿ 6-8 ಕ್ವಿಂಟಲ್ನಷ್ಟು ನಾವು ಸೂರ್ಯಕಾಂತಿ ಕಾಳುಗಳನ್ನ ಪಡಿಬಹುದು 1 ಎಕರೆಗೆ. ಇದಲ್ದೇನೆ ಬಹಳ ಮುಖ್ಯವಾದಪ್ಪ ಅಂದ್ರೆ ಕೆಲವೊಂದು ಬೇಸಾಯ ಕ್ರಮಗಳನ್ನ ನಾವು ಬಹಳ ಅಡ್ವಾನ್ಸ್ ಆಗಿ ತಗೋಬೇಕಾಗ್ತದೆ. ಏನಪ್ಪ ಅಂದ್ರೆ ಕೊಟ್ಟಿಗೆ ಗೊಬ್ಬರನ ಹಾಕಿದಪ್ಪ ಅಂದ್ರೆ ಇವೆಲ್ಲ ಕೆಲವೊಂದು ಖರ್ಚು ವೆಚ್ಚ ಇಲ್ಲದಂತ ಕ್ರಮಗಳು. ಏನಪ್ಪಾ ಅಂದ್ರೆ 2-3 ವಾರಗಳಿಗೆ ಮೊದಲೇ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು. ಕೊಟ್ಟಿಗೆ ಗೊಬ್ಬರನ ಬಿತ್ತನೆ ಮಾಡಬೇಕಾದ್ರೆ ಯಾವಾಗಲೂ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಸಾರಜನಕದ ಕೊರತೆ ಆಗಿ ಎಲ್ಲಾ ಸೂರ್ಯಕಾಂತಿ ಬೆಳೆ ಹಳದಿಯಾಗಿ ನಿಂತು ಬಿಡುತ್ತೆ, ಹಳದಿಯಾಗಿ ನಿಲ್ಲುತ್ತೆ, ಅಲ್ಲಿ ಸಾರಜನಕ ಕೊರತೆ ಆಗ್ತದೆ. ಅದಕ್ಕೆ ಯಾವಾಗಲೂ ಬಿತ್ತನೆ ಮಾಡೋಕ್ಕಿಂತ ಪೂರ್ವದಲ್ಲಿ 21 ದಿವಸಗಳ ಮೊದಲೇ ನಾವು ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ಮತ್ತೆ ಇದನ್ನ ನಾವು ಆಗಸ್ಟ್ ತಿಂಗಳಲ್ಲಿ ನಾವು ಮಾಡಬೇಕು. ಜೂನ್ ಜುಲೈದಲ್ಲಿ ಸೂರ್ಯಕಾಂತಿಯನ್ನ ಬಿತ್ತನೆ ಮಾಡಬಾರದು. ಅಕ್ಟೋಬರ್ ಸೆಪ್ಟೆಂಬರ್ ಮಾಡಬಹುದು, ಅಥವಾ ಡಿಸೆಂಬರ್ ಜನವರಿಯಲ್ಲಿ ಬೇಸಿಗೆಯಲ್ಲಿ ನೀರಿನ ಒಂದು ಅನುಕೂಲ ಇದ್ದಲ್ಲಿ ನಾವು ಜನವರಿ ಡಿಸೆಂಬರ್ನಲ್ಲಿ. ರಿಯಲಿ ಹೇಳಬೇಕಾದ್ರೆ ಸೂರ್ಯಕಾಂತಿಯ ಒಂದು ಇಳುವರಿ ಬೇಸಿಗೆಯಲ್ಲಿನೇ ಬಹಳ ಚೆನ್ನಾಗಿ ಬರುತ್ತೆ. ಬೇಸಿಗೆಯಲ್ಲಿ ಯಾಕಂದ್ರೆ ಅತಿಯಾದ ಸೂರ್ಯನ ಕಿರಣಗಳು ಇರೋದ್ರಿಂದ ನಾವು ಬೆಳೆಗೆ ನೀರನ್ನ ಮತ್ತು ಗೊಬ್ಬರಗಳನ್ನ ನಾವು ನೀಡಿದ್ಪ ಅಂದ್ರೆ ಉತ್ತಮವಾದಂತಹ ಆಹಾರನ ಎಲೆಗಳಲ್ಲಿ ಪ್ರೊಡಕ್ಷನ್ ಆಗಿ ಒಳ್ಳೆ ಕಾಳು ಕಟ್ಟುವಿಕೆ ಅಥವಾ ಗ್ರಾಮ್ ಅಥವಾ ಇಳುವರಿ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗ್ತದೆ. ಬಟ್ ಏನಪ್ಪಾ ಅಂದ್ರೆ ನೀರಾವರಿ ಸೌಲಭ್ಯ ಇರಬೇಕಾಗ್ತದೆ. ಇನ್ನ ಬಾಳ ಅಂದ್ರೆ ಸೂರ್ಯಕಾಂತಿ ಬೀಜಗಳನ್ನ ಅಧಿಕೃತವಾದಂತ ಬೀಜಗಳನ್ನೇ ತಗೋಬೇಕು. ಬಹಳಷ್ಟು ಮಂದಿ ರೈತರು ಬೀಜ ಮೊಳಕೆ ಹೊಡೆದಿಲ್ಲ ಸರ್ ನಿಂಗೆಂತೇಳಿ ನಮ್ಮ ವಿಸ್ತರಣಾ ನಿರ್ದೇಶನಾಲಯಕ್ಕೆ ಕೆಲವೊಂದು ಕಂಪ್ಲೇಂಟ್ ಬರ್ತಾವ, ಬೀಜ ನಾಟಿ ಆಗಿಲ್ಲ ಸರ್ ಅಂತ. ಇದಕ್ಕೆ ಮೂಲ ಕಾರಣ ಏನಪ್ಪ ಅಂದ್ರೆ ಅಧಿಕೃತವಾದ ಬೀಜಗಳನ್ನೇ ತೆಗೆದುಕೊಳ್ಳಬೇಕು. ಇದನ್ನ ಯಾವುದೇ ಕಾರಣಕ್ಕೂ ನಾವು ಜೂನ್ ಜುಲೈನಲ್ಲಿ ನಾವು ಬೆಳಿಬಾರದು. ಕಟಾವು ಬಹಳ ಈಸಿ. ಕಟಾವು ಆದ ಮೇಲೆ ಈ ಸೂರ್ಯಕಾಂತಿಯ ಒಂದು ದಂಟುಗಳನ್ನ ನಾವು ತೆಗೆದು ಹೊರಗೊಯ್ಯದಾಗ್ಲಿ ಅಥವಾ ಸುಡೋದಾಗ್ಲಿ ಮಾಡಬಾರದು. ಇದನ್ನ ಏನ್ ಮಾಡಪ್ಪ, ಕಟಾವ್ ಆದ್ಮೇಲೆ ಅಲ್ಲೇ ರೋಟೋವೇಟರ್ ಹಾಕಿ ಈ ಬೆಳೆಯ ಉಳಿಕೆಗಳನ್ನ ನಾವು ಭೂಮಿಯಲ್ಲೇ ಸೇರಿಸಬೇಕು. ಈ ರೀತಿ ಮಾಡೋದ್ರಿಂದ ಸಾವಯವ ವಸ್ತುಗಳನ್ನ ಭೂಮಿಗೆ ಸೇರಿಸಂಗಾಗತ್ತೆ. ಮತ್ತೆ ಮುಂದೆ ಈ ಸಾರ್ವಜನಿಕ ಕೊರತೆ ಆಗದಂತೆ ಮುಂದಿನ ಬೆಳೆಗಳಿಗೆ ಸಹಾಯ ಮಾಡುತ್ತೆ. ಈ ಎಲ್ಲಾ ಸಸ್ಯ ಉಳಿಕೆಗಳಿಗೆ ಅಂದ್ರೆ ವೇಸ್ಟ್ ಏನೇ ವೇಸ್ಟ್ ಬೀಳುತ್ತಲ್ಲ, ಇವನ್ನ ಯಾವುದೇ ರೀತಿಯಿಂದ ರೈತರು ಸುಡಬಾರದು. ಬಹಳಷ್ಟು ಮಂದಿ ರೈತರು ಇವನ್ನ ಕೊಯ್ದು ತೆಗೆದು ದಂಡಿಗೆ ಹಾಕಿ ಬೆಂಕಿ ಹಚ್ತಾರೆ, ಹಂಗೆ ಸುಡಬಾರದು. ಸುಡೋದ್ರಿಂದ ನಮಗೆ ಸಾವಯವ ವಸ್ತುಗಳನ್ನ ನಾಶ ಮಾಡದಂಗಾಗತ್ತೆ. ಅಲ್ಲೇ ನಾವು ರೋಟೋವೇಟರ್ ಹಾಕಿ ಭೂಮಿಯಲ್ಲೇ ನಾವು ಕೊಳಿಸಿದಪ್ಪ ಅಂದ್ರೆ ಮಗ್ಳು ಹೊಡೆದಪ್ಪ ಅಂದ್ರೆ ಮುಂದಿನ ಒಂದು ಬೆಳೆ ತಗೊಳ್ಳಕ್ಕೆ ನಾವು ಸಾರ್ವಜನಿಕ ಪೌರಸ್ಯಂಗಾದ್ರೆ ಈ ರೀತಿ ಸೂರ್ಯಕಾಂತಿಯನ್ನ ವೈಜ್ಞಾನಿಕವಾಗಿ ಬೆಳೆದ್ರೆ ನಾವು ಅತ್ಯುತ್ತಮವಾದಂತಹ ಒಂದು ಇಳುವರಿ ಪಡಿಬಹುದು. ಇನ್ನೂ ಒಂದು ಬಹಳ ಒಂದು ಮುಖ್ಯವಾದಂತಹ ಒಂದು ಕೀಟ ಇದರೊಳಗೆ ಒಂದು ಬರುತ್ತೆ, ಒಂದು ಕಂಬಳಿ ಹುಳ ಅಂತೀವಿ, ಕುರಿ ಹುಳ ಅಂತೇಳಿ ಕುರಿ ಹುಳ. ಈ ಕುರಿ ಹುಳ ಈ ಬೆಳೆಯನ್ನ ಬಹಳ ಬಾಧಿಸ್ತದೆ. ಅದಕ್ಕೆ ಈ ಕುರಿ ಹುಳಕ್ಕೆ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಒಂದು ಫಸ್ಟ್ ಪ್ರಪ್ರಥಮವಾಗಿ ಬಹಳಷ್ಟು ಮಂದಿ ರೈತರು ಬರುವಂತ ಒಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಕುರಿ ಹುಳ. ಕುರಿ ಹುಳ 30-40 ದಿವಸ ಇದ್ದಾಗ ಬೆಳೆ ಎಲೆಯ ಕೆಳಗಳಲ್ಲಿ ಸಾವಿರಾರು ಮರಿಗಳನ್ನ ಮೊಟ್ಟೆ ಇಡುತ್ತೆ. ಅದನ್ನ ನಾವು ಏನ್ ಮಾಡಪ್ಪ ಅಂದ್ರೆ ಹೊಲದಲ್ಲಿ ಹೋಗಿ ಎಲೆಗಳನ್ನ ನಾವು ಹರಿದು ತೆಗಿಬೇಕು. ಹೆಂಗು ಗೊತ್ತಾಗುತ್ತೆ ನಮ್ಗೆ ಈ ಕುರಿ ಹುಳಗಳು ಬಂದು ಅಂತಾರೆ, ಎಲೆಗಳು ಜಾಳಿಗೆ ಜಾಳಿಗೆ ತರ ಆಗುತ್ತೆ, ಅಂದ್ರೆ ಅದರಲ್ಲಿ ಹಸಿರು ಪದಾರ್ಥಗಳನ್ನ ಕೆರೆದು ತಿನ್ನೋದ್ರಿಂದ ಜಾಳಿಗೆ ಜಾಳಿಗೆ ಅಂತ ಗೊತ್ತಾಗುತ್ತೆ. ಎಲ್ಲಿ ನಮಗೆ ಎಲೆಗಳು ಜಾಳಿಗೆ ಅಂತ ಅನಿಸಲ್ಲ ಅಲ್ಲೇ ನಮ್ಮ ಹೊಲದಲ್ಲಿ ಕೋರಿ ಹುಳ ಬಂದಿದೆ ಅಂತ ಅರ್ಥ. ಅವಾಗ ಏನ್ ಮಾಡಪ್ಪ ಅಂದ್ರೆ ನಮ್ಮ ರೈತರು ಒಂದು ಬಕೆಟ್ ನೀರಿನಲ್ಲಿ ಏನೋ ಸ್ವಲ್ಪ ಕ್ಲೋರೋಫೈರಪಾಸು ಅಥವಾ ಬೇರೆ ಯಾವುದೇ ಕೆಮಿಕಲ್ ಇದ್ರು 20 ಲೀಟರ್ ನೀರಿನಲ್ಲಿ ಕಡಿಕೆ ಈ ಚಿಮಣೆಣ್ಣೆ ಸಿಗುತ್ತೆ, ಚಿಮಣೆಣ್ಣೆನು ಒಂದ್ ಸ್ವಲ್ಪ ಆ ನೀರಿನಲ್ಲಿ ಹಾಕಿ ನಾವು ಪ್ಲಾಟ್ ನಲ್ಲಿ ಈ ಎಲೆಗಳನ್ನ ಕಿತ್ತು ಆ ಬಕೆಟ್ ನಲ್ಲಿ ಅದ್ದಬೇಕು. ಈಗ ಮಾಡೋದ್ರಿಂದ ಒಂದು ಎಲೆಗಳಲ್ಲಿರುವಂತಹ ಸಾವಿರಾರು ಕೀಡಿಗಳನ್ನ ಕ್ಷಣಾರ್ಧದಲ್ಲಿ ಕೊಂದು ಬಿಡಬಹುದು. ಹಿಂಗೆ ನಾವು ಒಂದು ಸಲ ನಾವು ಒಂದು ಪ್ಲಾಟ್ ಅನ್ನ ಎಲ್ಲ ಚೆಕ್ ಮಾಡಲೇಬೇಕು ಎಲ್ಲಾ ಎಲೆಗಳನ್ನ. ತದನಂತರ ಏನಾದರೂ ಸ್ವಲ್ಪ ಉಳಿತು ಅಂದ್ರೆ ನಾವು ಕ್ಲೋರೋಫೈರಫಾಸ್ ನ 3 ml ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪರಣೆ ಮಾಡಬೇಕು. ಇದು ಪ್ರಪ್ರಥಮವಾದಂತಹ ಒಂದು ಉಪಚಾರ. ನಾನು ನೋಡಿದಂಗೆ ಬಹಳ ಮಂದಿ ರೈತರಿಗೆ ಈ ಕುರು ಉಳಿದ ಕಾಟನೆ ಬಹಳ ಆಗ್ಬಿಡುತ್ತೆ, ಹಂಗಾಗಿ ಸೂರ್ಯಕಾಂತಿ ಬೆಳೆಯಲಿಕ್ಕೆ ಜನ ಅನಿಸ್ತಾರೆ. ಬಟ್ ಈಗೆಲ್ಲ ಹೊಸ ಕೆಮಿಕಲ್ಸ್ ಬಂದಿರೋದ್ರಿಂದ ನಾವು ಈ ಕೀಟಗಳನ್ನು ನಿಯಂತ್ರಣ ಮಾಡಬಹುದು. ಪ್ರಥಮ ಹಂತದಲ್ಲೇ ಮಾಡಿದಪ್ಪ ಅಂದ್ರೆ ಬಹಳ ಉತ್ತಮ. ತದನಂತರ ನೀವು ಏನಾದರೂ ಕುರು ಹುಳನ್ನ ನೆಗ್ಲೆಕ್ಟ್ ಮಾಡಿದ್ರೆ ಬಿಟ್ಟುವಪ್ಪ ಅಂದ್ರೆ ಅದು ನಮ್ಮ ಎಲ್ಲಾ ಎಲೆಗಳನ್ನ ತಿಂದಾಕಿ ಸೂರ್ಯಕಾಂತಿ ತೆನಿ ಏನಿರ್ತಲ್ಲ ಅಲ್ಲಿಗೂ ಬರುತ್ತೆ, ಅದನ್ನೂ ಚೈತ್ಯದಿಂದ ಹಾಕುತ್ತೆ. ಸೊ ಹಿಂಗಾಗಿ ಟೋಟಲ್ ಈಲ್ಡ್ ಅಥವಾ ಇಳುವರಿ ಏನದಲ್ಲ ಅದೆಲ್ಲ 0 ಆಗ್ಬಿಡುತ್ತೆ. ಅದಕ್ಕೆ ನಮ್ಮ ರೈತರು ಇದನ್ನ ಒಂದ್ ಮಾಡಬೇಕು. ಎರಡನೇದು ಇಷ್ಟೆಲ್ಲ ಆದ್ರೆ ಸಹಿತ ಪಕ್ಕದವರ ಹೊಲದಿಂದ ಕುರಿ ಹುಳುಗಳು ನಮ್ಮ ಹೊಲಕ್ಕೆ ಬರ್ತಾವ, ಪಕ್ಕದ ಹೊಲದಿಂದ ನಮ್ಮ ಹೊಲಕ್ಕೆ ಬರ್ತಾವ. ಅದಕ್ಕೆ ಈ ನಮ್ಮ ಸೂರ್ಯಕಾಂತಿ ಪ್ಲಾಟ್ ನ ಸುತ್ತಲೂ ಒಂದು ನಾವು ನೆಗಲು ಸಾಲು ಹಾಕ್ಬೇಕು, ನೆಗಲು ಸಾಲು ಸುತ್ತಲೂ ಹಾಕ್ಬೇಕು. ಹಾಕಿ ಆ ನೇಗಿಲ್ ಸಾಲಿನಲ್ಲಿ ಮೆಲಾತಿಯನ್ ಪುಡಿನ ನಾವು ಆ ಸಾಲಿನಲ್ಲಿ ಹಾಕೋತ ಹೋಗ್ಬೇಕು ಸುತ್ತಲು. ಈ ರೀತಿ ಮಾಡಿದ್ರೆ ಒಂಥರ ರಂಗ ಹಾಕದಂಗ ಆಗುತ್ತೆ. ರಂಗ ಅಂದ್ರೇನು, ನಮ್ಮ ರಂಗ ಒಲೆ ಹಾಕದಂಗೆ. ಅಂದ್ರೆ ಯಾವುದೇ ಈ ಕುರಿ ಹುಳುಗಳು ಒಂದು ಪ್ಲಾಟ್ ನಿಂದ ಇನ್ನೊಂದು ನಿಮ್ಮ ಪ್ಲಾಟ್ಗೆ ಬರ್ಲಿಲ್ಲಂಗೆ ನಾವು ಪ್ರೊಟೆಕ್ಷನ್ ಮಾಡಬಹುದು. ಅವು ಆ ರೀತಿ ಮಾಡಪ್ಪ ಅಂದ್ರೆ ಇನ್ನೊಂದು ಪ್ಲಾಟ್ ನಿಂದ ಬರುವಂತ ಕುರಿ ಹುಳುಗಳು ಆ ಮೆಲಾತಿಯನ್ನದಲ್ಲಿ ಉರುಳಾಡಿ ಸತ್ತು ಹೋಗ್ಬಿಡ್ತಾವ. ಸೊ ನಾವು ನಮ್ಮ ಪ್ಲಾಟ್ ಅನ್ನ ನಾವು ಕಂಟ್ರೋಲ್ ಮಾಡಬಹುದು. ಇದು ಒಂದು ರೀತಿಯಿಂದ ನಾವು ಕುರುಗಳ ನಿಯಂತ್ರಣ ಮಾಡಬಹುದು. ಇನ್ನು ಒಂದೇ ಒಂದು ರೋಗ ಬಹಳ ಅಂದ್ರೆ ಇದರಲ್ಲಿ ಪೌಡ್ರಿ ಮಿಲ್ಡ್ಯೂ ಅಂತೇಳಿ, ಪೌಡ್ರಿ ಮಿಲ್ಡ್ಯೂ ಬಹಳ ಬಹಳ ಕಾಡುವಂತ ಒಂದು ರೋಗ. ಇದಕ್ಕೆ ಟಿಲ್ಟ್ ಅಂತ ಸಿಗುತ್ತೆ, 1 ಗ್ರಾಮ್ ಟಿಲ್ಟ್ ಅನ್ನ ನಾವು ಹಾಕಿ ಇದಕ್ಕೆ ಸಿಂಪರಣೆ ಮಾಡಿದಾಗ ಈ ಒಂದು ಬೂದು ರೋಗನ ನಾವು ಕಂಟ್ರೋಲ್ ಮಾಡಬಹುದು. ಈ ಎಲ್ಲ ವೈಜ್ಞಾನಿಕ ಕಾರಣಗಳಿಂದ ಸೂರ್ಯಕಾಂತಿಯಲ್ಲಿ ನಾವು ಉತ್ತಮವಾದಂತ ಇಳುವರಿ ಪಡಿಬಹುದು. ಅಲ್ಲದೇ ಗ್ರಾಮ್ನಲ್ಲಿ ಹೆಚ್ಚಿಗೆ ಆಗ್ಲಿಕ್ಕೆ ಇನ್ನೂ ಒಂದು ಗ್ರಾಮ್ನಲ್ಲಿ ಅಂದ ತಕ್ಷಣ ಒಂದು ನನಗೆ ನೆನಪಾಗುತ್ತೆ, ಯಾವಾಗ ಸೂರ್ಯಕಾಂತಿ ತನ್ನ ತೆನೆಯನ್ನ ತೆಗಿತೈತಲ್ಲ, ತೆನೆ ತೆಗೆಯೋದಕ್ಕಿಂತ ಪೂರ್ವದಲ್ಲಿ ತೆನೆ ತೆಗೆದನೆ ಇನ್ನು ಹಳದಿ ಪಕ್ಕಳಿಗಳು ಓಪನ್ ಆಗಿರಬಾರ್ದು. ಬಟನ್ ಸ್ಟೇಜ್ ಅಂತೀವಿ ನಾವು, ಬಟನ್ ಸ್ಟೇಜ್. ಆ ಬಟನ್ ಸ್ಟೇಜ್ ನಲ್ಲಿ ಒಂದು ಬೋರಾನ್ ಅನ್ನೋದನ್ನ ನಾವು ಸಿಂಪರಣೆ ಮಾಡಬೇಕು. ಬೋರಾನ್ ಅಂದ್ರೆ ಬೋರಾಕ್ಸ್ ಅಂತ ಸಿಗುತ್ತೆ. 1 ಲೀಟರ್ ನೀರಿಗೆ 3 ಗ್ರಾಮ್ ಬೋರಾನ್ನ ಹಾಕಿ ಬೇರೆ ತೆನೆಗಳಿಗೆ ಎಷ್ಟೇ ಸಿಂಪರಣೆ ಮಾಡಬೇಕು, ಮೇಲ್ಗಡೆದ ತೆನೆಗಳಿಗೆ ಸಿಂಪರಣೆ ಮಾಡಿದ್ಪ ಅಂದ್ರ ಬೋರಾನು ಕಾಳು ಕಟ್ಟುವಿಕೆಯಲ್ಲಿ ಅತಿ ಪ್ರಾಮುಖ್ಯವಾದಂತ ಒಂದು ಮ್ಯಾಕ್ರೋನ್ಯೂಟ್ರಿಯಂಟ್ಸ್. ಇದು ಕಾಳು ಕಟ್ಟುವಿಕೆಯನ್ನ ಜಾಸ್ತಿ ಮಾಡಿ ಇಳುವರಿಯಲ್ಲಿ ಅಥವಾ ತೆನೆಯಲ್ಲಿ ಕಾಳು ತುಂಬಲಿಕ್ಕೆ ಸಹಾಯ ಮಾಡಿ ಒಂದು ಹೆಚ್ಚಿನ ಇಳುವರಿಗಳನ್ನ ನಾವು ಕಂಡ್ಕೋಬಹುದು. ಅದಕ್ಕೆ ಎಲ್ಲಾ ರೈತರು ಸೂರ್ಯಕಾಂತಿಯನ್ನ ಮಾಡುವಂತ ರೈತರು ಈ ಒಂದು ವೈಜ್ಞಾನಿಕ ವಿಧಾನಗಳನ್ನ ಅನುಸರಿಸಿ ಸೂರ್ಯಕಾಂತಿ ಬೆಳಿಬೇಕು. ಏನಾದರೂ ತೊಂದರೆಗಳಿದ್ದಲ್ಲಿ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ನಾನು ಬೇಸಾಯ ಶಾಸ್ತ್ರದಲ್ಲಿ ಇದ್ದೀನಿ, ನಮ್ಮನ್ನ ನೀವು ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ನೀಡ್ತೀವಿ ಅಂತ ಹೇಳಿ ನನ್ನ ಫೋನ್ ನಂಬರ್ ಹೇಳ್ತೀನಿ. 6364649091. ಓಕೆ, ಇನ್ನೊಂದ್ಸಲ ಹೇಳ್ತೀನಿ. 6364046901. ಈ ಒಂದು ಫೋನ್ ನಂಬರ್ಗೆ ನಮ್ಮ ರೈತರು, ರೈತ ಬಾಂಧವರು ಎಲ್ಲ ನಮಗೆ ಕೇಳಿದ್ರೆ ನಾವು ನಿಮ್ಮ ಸಹಾಯ ಮಾಡಲಿಕ್ಕೆ ನಾವು ಸದಾ ಸಿದ್ಧರಾಗಿರ್ತೇವೆ ಅಂತೇಳಿ ಈ ಒಂದು ಸಣ್ಣ ಒಂದು ಆಕಾಶವಾಣಿಯ ಒಂದು ಇದನ್ನ ನಾವು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ವಿಧಾನದಲ್ಲಿ ಸೂರ್ಯಕಾಂತಿಯನ್ನ ಬೆಳೆಯುವ ಬೇಸಾಯ ಕ್ರಮಗಳು ಈ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ವಿಸ್ತರಣಾ ನಿರ್ದೇಶನಾಲಯದಲ್ಲಿ ಪ್ರಾಧ್ಯಾಪಕರು ಹಾಗೂ ತಾಂತ್ರಿಕ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಕಾಂತೇಶ್ ಗಾಂಡೋಳ್ಕರ್ ಅವರಿಂದ ಮಾಹಿತಿ ಕೇಳಿದಿರಿ. ಆತ್ಮರೇ, ಇನ್ನು ಮುಂದೆ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮವನ್ನು. ಅಮೃತ ಕುಂಭ ಆನಂದವಾದ ಚಿದ್ಘನ ವಸ್ತು ನಾ ಕಂಡೆ. ಮಲ್ಲಿಕಾರ್ಜುನ ರುಗಿಯವರಿಂದ ಅನುಭವದ ಪದಗಳನ್ನು ಆಲಿಸಿ. ಬಾನು ಇಲ್ಲದ ಬಿಸಲೇ ನಮ್ಮ, ತಾನು ಅಲ್ಲದೆ ತನ್ನ ತದ್ರೂಪ ಮನೆಯೋಳು, ತಾನು ಅಲ್ಲದೆ ತನ್ನ ತದ್ರೂಪ ಮನೆಯೋಳು, ತಾನು ಮಾಡಿದ ಪುಣ್ಯ ತನಗಮ್ಮ. ಆನಂದವಾದ ಚಿದ್ಘನ ವಸ್ತು ನಾ ಕಂಡೆ, ಭಾನು ಇಲ್ಲದ ಬಿಸಲೇ ನಮ್ಮ, ಭಾನು ಇಲ್ಲದ ಬಿಸಲೇ ನಮ್ಮ. ಕುಂಡಲದೊಳಗೊಂದು ನೀಲಗನ್ನಡಿ ಇಟ್ಟು ಮಂಡಲದೊಳಗಾಡುವುದೇ ನಮ್ಮ. ಕುಂಡಲದೊಳಗಂದು ನೀಲಗನ್ನಡಿ ಇಟ್ಟು ಮಂಡಲದೊಳಗಾಡುವುದೇ ನಮ್ಮ. ಸೇರಿ ಉನ್ಮನಿಯೋಳು ಗುರುವಿನ ಪುಣ್ಯದಿ, ಸೇರಿ ಉನ್ಮನಿಯೋಳು ಗುರುವಿನ ಪುಣ್ಯದಿ, ಘನವಸ್ತು ದೊರಕೀತು ಯನಗಮ್ಮ. ಆನಂದವಾದ ಚಿದ್ಘನ ವಸ್ತು ನಾ ಕಂಡೆ, ಭಾನು ಇಲ್ಲದ ಬಿಸಲೇ ನಮ್ಮ, ಭಾನು ಇಲ್ಲದ ಬಿಸಲೇ ನಮ್ಮ. ನಡುನೀರ ಮಧ್ಯದಲ್ಲಿ ವಟವೃಕ್ಷ ನಾ ಕಂಡೆ, ಹೂವಿಲ್ಲ ಮಿಡಿಗಾಯಿ ಹಣ್ಣಮ್ಮ, ನಡುನೀರ ಮಧ್ಯದಲ್ಲಿ ವಟವೃಕ್ಷ ನಾ ಕಂಡೆ, ಹೂವಿಲ್ಲ ಮಿಡಿಗಾಯಿ ಹಣ್ಣಮ್ಮ. ಅಖಂಡವನದೋಳು ಅಮೃತದ ಕೊಡ ಉಕ್ಕಿ, ಅಖಂಡವನದೋಳು ಅಮೃತದ ಕೊಡ ಉಕ್ಕಿ, ಉಂಡುಂಡು ಸುಖಿಸಿ ಬಾಳುವೆ ನಮ್ಮ. ಆನಂದವಾದ ಚಿದ್ಘನ ವಸ್ತು ನಾ ಕಂಡೆ, ಬಾನು ಇಲ್ಲದ ಬಿಸಲೇ ನಮ್ಮ, ಬಾನು ಇಲ್ಲದ ಬಿಸಲೇ ನಮ್ಮ. ಕೈಲಾಸ ಭೂಮಿಯಲ್ಲ ಕನಕಭೂಷಣವಲ್ಲ, ಬಯಲೊಳಗಾಡುವುದೇ ನಮ್ಮ. ಕೈಲಾಸ ಭೂಮಿಯಲ್ಲ ಕನಕಭೂಷಣವಲ್ಲ, ಬಯಲೊಳಗಾಡುವುದೇ ನಮ್ಮ. ವರಕವಿ ನಾಗಲಿಂಗ ಗುರುವಿನ ಪುಣ್ಯದಿ, ವರಕವಿ ನಾಗಲಿಂಗ ಗುರುವಿನ ಪುಣ್ಯದಿ, ಸ್ಥಿರ ಮುಕ್ತಿ ದೊರಕಿತು ಯನಗಮ್ಮ. ಆನಂದವಾದ ಚಿದ್ಘನ ವಸ್ತು ನಾ ಕಂಡೆ, ಭಾನು ಇಲ್ಲದ ಬಿಸಲೇ ನಮ್ಮ. ತಾನು ಅಲ್ಲದೆ ತನ್ನ ತದ್ರೂಪ ಮನೆಯೋಳು, ತಾನು ಅಲ್ಲದೆ ತನ್ನ ತದ್ರೂಪ ಮನೆಯೋಳು, ತಾನು ಮಾಡಿದ ಪುಣ್ಯ ತನಗಮ್ಮ. ಆನಂದವಾದ ಚಿದ್ಘನ ವಸ್ತು ನಾ ಕಂಡೆ, ಭಾನು ಇಲ್ಲದ ಬಿಸಲೇ ನಮ್ಮ, ಭಾನು ಇಲ್ಲದ ಬಿಸಲೇ ನಮ್ಮ. ಭಕ್ತಶ್ರೇಷ್ಠರು ಯಾರು? ಸಂತರ ಲಕ್ಷಣಗಳು. ಭಕ್ತನೆಂದರೆ ಭಕ್ತ ಪ್ರಹ್ಲಾದನು, ಮಿಕ್ಕ ಭಕ್ತರು ಎಲ್ಲ ಭಕ್ತವರರೇನು. ಭಕ್ತನೆಂದರೆ ಭಕ್ತ ಪ್ರಹ್ಲಾದನು, ಮಲತಾಯಿ ಮೋಸದಿಂದಳಿಯೇ ಅರಸೊತ್ತಿಗೆಯು, ಬಲಿತ ಕೋಪದಿ ಕಾನನವ ಸೇರೂತ, ಅಳಿಯದಿಯ ಅರಸು ತನ ಗಳಿಸೆ ಹರಿಯನು ನೆನೆವ, ಎಳೆಯ ಧ್ರುವನೆಂತೂ ತಾ ಭಕುತ ವರನಹನು. ಭಕ್ತನೆಂದರೆ ಭಕ್ತ ಪ್ರಹ್ಲಾದನು, ಮಿಕ್ಕ ಭಕ್ತರು ಎಲ್ಲ ಭಕ್ತವರರೇನು. ಭಕ್ತನೆಂದರೆ ಭಕ್ತ ಪ್ರಹ್ಲಾದನು, ವೀಣೆಯ ನಿಸರದಲ್ಲಿ ಗಾನವನು ಬೆರೆಸುತ್ತಲಿ, ಹರಿಯ ಹೊಗಳುತ್ತ ಅಲೆವ ಬ್ರಹ್ಮ ಕುವರ, ಕಲಹವನು ಮೊಳೆಸಿ ಬೆಳೆಸುವುದರಲ್ಲಿ ನಲಿಯುತ್ತೀಯ, ಭಕುತಿ ಬಿರುದನು ಪಡೆಯ ಅಹರನೇನು. ಭಕ್ತನೆಂದರೆ ಭಕ್ತ ಪ್ರಹ್ಲಾದನು, ಮಿಕ್ಕ ಭಕ್ತರು ಎಲ್ಲ ಭಕ್ತವರರೇನು. ಭಕ್ತನೆಂದರೆ ಭಕ್ತ ಪ್ರಹ್ಲಾದನು, ನೂರಾರು ಕತೆಗಳಿಮ್ಮೂರಾರು ಗ್ರಂಥಗಳ ಬರೆದು ಪುರುಷಾರ್ಥಗಳ ಮಹಿಮೆಯನ್ನು, ಸರ್ವ ಹವ್ಯಾಸದಲ್ಲಿ ತುಂಬು ಮುಳಗಿದ ವ್ಯಾಸ, ಭಕುತಿ ಶಾಂತಿಯ ನೆಂತು ಹೊಂದೂತಿಯನು. ಭಕ್ತನೆಂದರೆ ಭಕ್ತ ಪ್ರಹ್ಲಾದನು, ಮಿಕ್ಕ ಭಕ್ತರು ಎಲ್ಲ ಭಕ್ತವರರೇನು. ಭಕ್ತನೆಂದರೆ ಭಕ್ತ ಪ್ರಹ್ಲಾದನು, ಜ್ಞಾನ ಕರ್ಮದ ಬೆರಕೆ ಮೇಲೆಂದು ಬಗೆದದರ ಹಿರಿಮೆಯನು ಬಿತ್ತಿರುವ ಗ್ರಂಥದಲ್ಲಿ, ಜ್ಞಾನ ಕರ್ಮದಿ ಇಂತೂ ಶಿಷ್ಟನಾದ ವಶಿಷ್ಠ, ಭಕುತರಲ್ಲಿ ಶ್ರೇಷ್ಠನೆಂತಾಗೂತಿಹನು. ಭಕ್ತನೆಂದರೆ ಭಕ್ತ ಪ್ರಹ್ಲಾದನು, ಮಿಕ್ಕ ಭಕ್ತರು ಎಲ್ಲ ಭಕ್ತವರರೇನು. ಭಕ್ತನೆಂದರೆ ಭಕ್ತ ಪ್ರಹ್ಲಾದನು, ಜ್ಞಾನದಿಂದಲೇ ಭುಕ್ತಿ ಜ್ಞಾನದಿಂದಲೇ ಮುಕ್ತಿ, ಜ್ಞಾನವೇ ಚಿರ ಸುಖವ ಪಡೆದ ಯುಕ್ತಿ, ಜ್ಞಾನ ಶಕ್ತಿಯ ನಿನಿತು ತುಂಬು ಹೊಗಳುವ ಸುಖನು, ಪರಮ ಭಕ್ತನ ಪದವ ಪಡೆಯಬಹುದೇನು. ಭಕ್ತನೆಂದರೆ ಭಕ್ತ ಪ್ರಹ್ಲಾದನು, ಮಿಕ್ಕ ಭಕ್ತರು ಎಲ್ಲ ಭಕ್ತವರರೇನು. ಭಕ್ತನೆಂದರೆ ಭಕ್ತ ಪ್ರಹ್ಲಾದನು, ಅರಸೂತನ ದೈಶಿರಿಗೆ ಸೋತು ನ್ಯಾಯವ ಮರೆತು ದುರುಳರೊಳಗಲ್ಲಿ ಬಾಳುತ್ತಿರಲು, ಶರಶಯ್ಯದಲ್ಲಿ ಕೊನೆಯ ಹರೆಯ ನೆನೆದರೆ ಭೀಷ್ಮ ವರಭಕುತನೆಂತೂ ಎನಿಸುತ್ತಿಹನು. ಭಕ್ತನೆಂದರೆ ಭಕ್ತ ಪ್ರಹ್ಲಾದನು, ಮಿಕ್ಕ ಭಕ್ತರು ಎಲ್ಲ ಭಕ್ತವರರೇನು, ಭಕ್ತನೆಂದರೆ ಭಕ್ತ ಪ್ರಹ್ಲಾದನು. ಹರಿಸಕನು ತಾನೆಂದು ಹಿರಿತನದ ಹೆಮ್ಮೆಯಲಿ ಹರಿವ ಹಿರಿಮೆಯ ಮರೆತು ದುಡಿಸುತ್ತಿರುವ, ಹರಿಯದರು ತನ್ನ ಮತಿಮಹಿಮೆಯನ್ನು ಮೆರೆಸುತ್ತೀಯ, ನರಗೆ ವರುಭಕತಿ ಸುಖ ದೊರೆಯಬಹುದೇನು. ಭಕ್ತನೆಂದರೆ ಭಕ್ತ ಪ್ರಹ್ಲಾದನು, ಮಿಕ್ಕ ಭಕ್ತರು ಎಲ್ಲ ಭಕ್ತವರರೇನು, ಭಕ್ತನೆಂದರೆ ಭಕ್ತ ಪ್ರಹ್ಲಾದನು. ಹಿರಿಯ ಪಾಪವ ಜರಿಯೆ ವೀರ ರಾಮನ ನೆನೆದು ಹುತ್ತು ಹತ್ತರು ಮುನಿಯು ತಪಸಿ ನಿಂದ, ಈರುಳ್ಳಿ ಬೇಯಿಸಿದ ಬೆಳ್ಳಿ ಕಲಶವು ಕೂಡ ಬೆಳ್ಳಗಾದರೂ ಗಂಧ ತಳ್ಳಬಹುದೇನು. ಭಕ್ತನೆಂದರೆ ಭಕ್ತ ಪ್ರಹ್ಲಾದನು, ಮಿಕ್ಕ ಭಕ್ತರು ಎಲ್ಲ ಭಕ್ತವರರೇನು, ಭಕ್ತನೆಂದರೆ ಭಕ್ತ ಪ್ರಹ್ಲಾದನು. ರಾಮನಿಗೆ ಸೇವಕನು ಕಾಮನಿಗೆ ಪಾವಕನು, ಕಾಮವಿರಹಿತ ದಾಶ್ಯ ಕುಶಲ ನಿಹನು, ಪ್ರೇಮಯುತನಾದರೂ ಕುಲದ ಚಪಲವ ಬಿಡದ ಭೀಮ ಭಕ್ತಾಗ್ರಣಿಯದೆಂತೂ ತಾನು. ಭಕ್ತನೆಂದರೆ ಭಕ್ತ ಪ್ರಹ್ಲಾದನು, ಮಿಕ್ಕ ಭಕ್ತರು ಎಲ್ಲ ಭಕ್ತವರರೇನು, ಭಕ್ತನೆಂದರೆ ಭಕ್ತ ಪ್ರಹ್ಲಾದನು. ಹರಿಯ ಬಗೆ ಬಗೆಯಿಂದ ಭಜಿಪರಿವರೆಲ್ಲಮಗೆ ಭಕುತಿ ಭಾವವ ಸಲ್ಲಿಸಿ ವಂದ್ಯರಹರು, ಹರಿಗಾಗಿಯೇ ಹರಿಯ ನಲಿವು ನೋವುಗಳಲ್ಲಿ ಭಜಿಪ ಪ್ರಹ್ಲಾದನೆ ವಂದ್ಯತಮನು. ಭಕ್ತನೆಂದರೆ ಭಕ್ತ ಪ್ರಹ್ಲಾದನು, ಮಿಕ್ಕ ಭಕ್ತರು ಎಲ್ಲ ಭಕ್ತವರರೇನು, ಭಕ್ತನೆಂದರೆ ಭಕ್ತ ಪ್ರಹ್ಲಾದನು, ಭಕ್ತನೆಂದರೆ ಭಕ್ತ ಪ್ರಹ್ಲಾದನು, ಭಕ್ತನೆಂದರೆ ಭಕ್ತ ಪ್ರಹ್ಲಾದನು. ಪರಮಾತ್ಮನ ಪ್ರೀತಿಯಿಂದ ಮತ್ತನಾದ ಸಂತನ ವಿವಿಧ ಚಟುವಟಿಕೆಗಳು. ಎಂತ ಹುಚ್ಚು ಹಿಡದೀತಿವಗ, ಯಾರ ಕಲಿಸಿ ಬಿಟ್ಟಾರವ್ವ ಅಂತೂ ಅವನು, ಏನೇನಾದ ಸಂತಾನಳೆದು ನಿಸ್ಸಂತಾನಾದ. ಎಂತ ಹುಚ್ಚು ಹಿಡದೀತಿವಗ, ಎಂತ ಹುಚ್ಚು ಹಿಡದೀತಿವಗ, ಯಾರ ಕಲಿಸಿ ಬಿಟ್ಟಾರವ್ವ ಅಂತೂ ಅವನು, ಏನೇನಾದ ಸಂತಾನಳೆದು ನಿಸ್ಸಂತಾನಾದ, ಸಂತಾನಳೆದು ನಿಸ್ಸಂತಾನಾದ. ಕಟ್ಟಿದ ಗೋಡೆ ಕೆಡವುತಲಾನ ಉಟ್ಟ ರವಿ ಹರಿಯುತ್ತಲಾನ, ಕಟ್ಟಿದ ಗೋಡೆ ಕೆಡವುತಲಾನ ಉಟ್ಟ ರವಿ ಹರಿಯುತ್ತಲಾನ, ಅಟ್ಟಗಡಗಿ ಎಲ್ಲಾನೆ ಒಡೆದು ಹುಟ್ಟ ಮುರಿದು ಬಿಟ್ಟಾನವ್ವ. ಎಂತ ಹುಚ್ಚು ಹಿಡದೀತಿವಗ, ಯಾರ ಕಲಿಸಿ ಬಿಟ್ಟಾರವ್ವ ಅಂತೂ ಅವನು, ಏನೇನಾದ ಸಂತಾನಳೆದು ನಿಸ್ಸಂತಾನಾದ. ತನ್ನ ದೇಹದ ಸುಖವ ನರಿಯ ಪರರ ಸುಖವನೇನಬಲ್ಲ, ತನ್ನ ದೇಹದ ಸುಖವ ನರಿಯ ಪರರ ಸುಖವನೇನಬಲ್ಲ, ತನ್ನ ಮಾತ ತಾನೇ ಹೇಳಿ ಇನ್ನೂ ಎಷ್ಟು ನಗುತಿಯನವ್ವ. ಎಂತ ಹುಚ್ಚು ಹಿಡದೀತಿವಗ, ಯಾರ ಕಲಿಸಿ ಬಿಟ್ಟಾರವ್ವ ಅಂತೂ ಅವನು, ಏನೇನಾದ ಸಂತಾನಳೆದು ನಿಸ್ಸಂತಾನಾದ. ಹಮ್ಮು ಬಿಮ್ಮು ಎಲ್ಲ ಅಳಿದ ಬ್ರಹ್ಮನೆಂಬುದು ತಾನೇ ತಿಳಿದ, ಹಮ್ಮು ಬಿಮ್ಮು ಎಲ್ಲ ಅಳಿದ ಬ್ರಹ್ಮನೆಂಬುದು ತಾನೇ ತಿಳಿದ, ಸೃಷ್ಟಿಯೋಳು ಕೂಡಲ ರೇಷನ ಬಟ್ಟ ಬಯಲ ಪ್ರಭೆಯಾದ. ಎಂತ ಹುಚ್ಚು ಹಿಡದೀತಿವಗ, ಯಾರ ಕಲಿಸಿ ಬಿಟ್ಟಾರವ್ವ ಅಂತೂ ಅವನು, ಏನೇನಾದ ಸಂತಾನಳೆದು ನಿಸ್ಸಂತಾನಾದ, ಸಂತಾನಳೆದು ನಿಸ್ಸಂತಾನಾದ, ಸಂತಾನಳೆದು ನಿಸ್ಸಂತಾನಾದ. ಶ್ರೀ ನಿಂಬಾಳ ರಾನಡೆ ಗುರುದೇವರ ಚರಿತ್ರೆ ಪದರೂಪದಲ್ಲಿ. ರಾಮಚಂದ್ರ ಮಹಾರಾಜ ರಾನಡೆ ಬ್ರಹ್ಮವಿದ್ಯಾವಂತ, ಭಕ್ತಿ ಜ್ಞಾನ ವೈರಾಗ್ಯ ಭೂತದಯ ಕೋಮಲ ಹೃದಯ ಸಂತ, ಕೋಮಲ ಹೃದಯ ಸಂತ.